ಸಿನ ಹೂವನ ಸಂತೋಷದ ಸಂಗೀತದ ಸಮ್ಮೇಳನ ಒಲವು ನಲಿವು ಇರುವ ಜೀವನ ಯೌವನ ಹೊಸದಾದ ಸಬಿಯಾದ ಹೊಂಗನ ಸಿನ ಹೂವನ ಸಂತೋಷದ ಸಂಗೀತದ ಸಮ್ಮೇಳನ ಒಲವು ನಲಿವು ಇರುವ ಜೀವನ ಪ್ರೀತಿ ಪರಿಮಳ ತೂರಿ ಬಂತು ಸಂಗಾಳಿಯ ಮೇಲೆ ಎರಡು ಮನಗಳ ಬೆಸೆದು ತಂದಿತು ಸಂಬಂಧದ ಮಾಲೆ ಪ್ರೀತಿ ಪರಿಮಳ ತೂರಿ ಬಂತು ಸಂಗಾಳಿಯ ಮೇಲೆ ಎರಡು ಮನಗಳ ಬೆಸೆದು ತಂದಿತು ಸಂಬಂಧದ ಮಾಲೆ ಕರುಳಿನ ಆಸೆಯ ಬೇರೆ ಒಲವಿನ ಭಾಷೆಯ ಬೇರೆ ಸಂದೇಹದ ಹುಯಾಲಗೆ ಸಂದೇಹದ ಹುಯಾಲಗೆ ಸಿಲುಕಿ ನಲುಗಿ ಬಿಡದಿ ಬಂಧನ ಮುಂದನ ಸಿಂಹ ಹೋಗನ ಸಂತೋಷದ ಸಂಗೀತದ ಸಮ್ಮೇಳನ.